ಹವಿವಿ ಯನುರುಲಾಯ್ನು ಕನ್ನ ನಿವೋಜಿಯ ಕ್ವಕೆ ಸಿಹೆವಿ ನ ಅಹಿಜಿ ಜುಯ ಬಿಂಗು ಅರಿದಿನಿ ನೇಚ ಚುಮಿಕಿಯ ಪಕ ಕಬೂರಿನಿ ದೇಸಿ Shibe yangu ni wewe, shida yangu ni kuwa na wewe. Niende wapi nami kwako shakita, waseme nini ko tayari kwa vita. Bebie, swadata, umenipata, ukinipaka tana legea, shindwa kutapatapa. Baby, maji ya moto, ya poze kidogo nioge, vimichezo vya kitoto, kwenye roho za kwanini waturoge. Kiniacha taumia tani, mapenzi ni ya wawili, waubaki na mimi. Usiende mbali nami, nami.